ರಾಷ್ಟಕವಿ ಡಾ ಜಿ ಎಸ್ ಶಿವರುದ್ರಪ್ಪ ಪ್ರತಿಷ್ಠಾನದ ವತಿಯಿಂದ ಇದೇ 6ರಂದು ಭಾರತೀಯ ವಿಮರ್ಶೆ ಸಮಕಾಲೀನ ಸಂದರ್ಭ ಎಂಬ ಒಂದು ದಿನದ ರಾಷ್ಟೀಯ ಸಂವಾದ ಕಾರ್ಯಕ್ರಮವನ್ನು ಬೆಂಗಳೂರಿನ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಿರಿಯ ಕವಿ ಎಚ್ ಎಸ್ ಶಿವಪ್ರಕಾಶ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ತ್ರಿಪುರಾ ವಿರುದ್ಧ ನಡೆದ ವಿಜಯ್ ಅಜಾರೆ ಟೂರ್ನಿಯ ಗುಂಪಿನ ಎ ಪಂದ್ಯದಲ್ಲಿ ಕರ್ನಾಟಕ 80 ರನ್ಗಳಿಂದ ಜಯಗಳಿಸಿದೆ. ಕರ್ನಾಟಕ ನೀಡಿದ 333 ರನ್ಗಳ ಗುರಿ ಬೆನ್ನತ್ತಿದ ತ್ರಿಪುರಾ 49 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 252 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಕರ್ನಾಟಕದ ಪರ ಶ್ರೇಯಸ್ ಗೋಪಾಲ್ ಹಾಗೂ ವಿಜಯಕುಮಾರ್ ವೈಶಾಖ್ ತಲಾ 3 ವಿಕೆಟ್ ಪಡೆದಿದ್ದಾರೆ. ದೇವದತ್ ಪಡಿಕಲ್ ಕೇವಲ 105 ಎಸೆತದಲ್ಲಿ ಶತಕ ಪೂರ್ಣಗೊಳಿಸಿದ್ದಾರೆ. ಇದು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಪಡಿಕಲ್ ಅವರ 4ನೇ ಶತಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಕಾಂಗ್ರೆಸ್ ಕಾರ್ಯಕರ್ತ ಸಾವಿನ ಪ್ರಕರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಾನತು ಸಮರ್ಥಿಸಿಕೊಂಡ ಗೃಹ ಸಚಿವ ಪರಮೇಶ್ವರ್. ರಾಯಚೂರಿನ ಸಿಂಧನೂರಿನಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಮಾನ್ಯ ಕೊಲೆ ಪ್ರಕರಣದ ಪ್ರಬಲ ಸಾಕ್ಷ್ಯ ಲಭ್ಯ, ಡಿಜಿಪಿ ಡಾ ಕೆ ರಾಮಚಂದ್ರರಾವ್ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಸ್ಪತ್ರೆಗಳ ಮೇಲ್ದರ್ಜೆಗೆ ನಿರ್ಧಾರ, ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ವಿಜಯ ಹಜಾರೆ ಟೂರ್ನಿ, ತ್ರಿಪುರಾ ವಿರುದ್ದ ಕರ್ನಾಟಕಕ್ಕೆ 80 ರನ್ಗಳ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ ಮೀಡಿಯಂ 685 ಕಿಲೋಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೋಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತೆ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. ರಿಬೋನ್ ಪಾಯಿಂಟ್ ನಲಾಲ ತೋರಿಸ್ತಾರೆ. ನಿನ್ನ ದೂದಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ನೆನಪಿನಲ್ಲಿಡಿ. FBI ಎಚ್ಚರಿಕೆ ಎಂದಿರಿ, ಸುರಕ್ಷಿತವಾಗಿರಿ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಕ್ಕೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೈನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಇರುವಕಿಯ ಶಿವಮೊಗ್ಗದ ಕೃಷಿ ಹವಾಮಾನ ಕೇಂದ್ರದಲ್ಲಿ ಕೃಷಿ ಹವಾಮಾನ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಮಹೇಶ್ ಅರೋಲಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವರೆ, ಇವತ್ತು ನಾನು ಡಾ ಮಹೇಶ್ ಅರೋಲಿ ಇವರ ಹತ್ರ ಇದ್ದೇನೆ. ಇವರು ಕೃಷಿ ಹವಾಮಾನ ತಜ್ಞರಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಕೃಷಿ ಹವಾಮಾನ ಕೇಂದ್ರ ವಿಭಾಗದಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಏನಂತಂದ್ರೆ, ಈ ಒಂದು ಕೃಷಿ ಹವಾಮಾನ ಕೇಂದ್ರದ ಒಂದು ಕಾರ್ಯಚಟುವಟಿಕೆಗಳ ಕುರಿತು ನಮ್ಮ ಜೊತೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ದಕ್ಕಾಗಿ ಕೇಂದ್ರಕ್ಕೆ ನಮಸ್ಕಾರಗಳು. ಮುಖ್ಯವಾಗಿ ಕೃಷಿ ಹವಾಮಾನ ಕೇಂದ್ರ, ಈ ಕೇಂದ್ರ 2008 ಇಲ್ಲಿಯವರೆಗೆ ಚಾಲ್ತಿಯಲ್ಲಿದೆ. 2008 ಇಲ್ಲಿಯವರೆಗೆ ರೈತರಿಗೆ ಭಾರತ ಹವಾಮಾನ ಇಲಾಖೆ ವತಿಯಿಂದ ಮುಖ್ಯವಾದ ಕೃಷಿಯಲ್ಲಿ ಉಂಟಾಗ್ತಕ್ಕಂತಹ ಮುಖ್ಯ ಸಮಸ್ಯೆ ಅಂದ್ರೆ ಹವಾಮಾನ ಸಮಸ್ಯೆ. ಆ ಹವಾಮಾನ ಸಮಸ್ಯೆಗೆ ರೈತರಿಗೆ ಕಾಲಕ್ಕೆ ಅನುಗುಣವಾಗಿ ಹವಾಮಾನ ಮಾಹಿತಿ, ಅದರ ಜೊತೆಗೆ ಅನುಸರಿಸತಕ್ಕಂತಹ ಕೃಷಿ ಸಲಹೆಗಳನ್ನು ಬಹಳಷ್ಟು ಮುಖ್ಯ. ಈ ಸಲಹೆಗಳನ್ನು ತಲುಪಿಸೋಕೆ ಭಾರತ ಹವಾಮಾನ ಇಲಾಖೆ ಗ್ರಾಮೀಣ ಕೃಷಿ ಹವಾಮಾನ ಇಲಾಖೆ ಹವಾಮಾನ ಕೇಂದ್ರ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿ ಇವು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ 10 ಕೇಂದ್ರಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ 3 ಕೇಂದ್ರಗಳಿವೆ. ಮೊದಲನೇದಾಗಿ ನವಿಲೆಯಲ್ಲಿ ಇರತಕ್ಕಂಥದ್ದು ಶಿವಮೊಗ್ಗದಲ್ಲಿ. ಈ ಕೇಂದ್ರದಿಂದ ನಾವು ಶಿವಮೊಗ್ಗ, ಹಾಸನ ಮತ್ತು ಚಿಕ್ಕಮಗಳೂರು 3 ಜಿಲ್ಲೆಗಳಿಗೆ ಹವಾಮಾನ ಮಾಹಿತಿಯನ್ನು ತಪ್ಪಿಸ್ತೇವೆ ಸರ್. ಇದಲ್ಲದೆ ಹಿರಿಯೂರಲ್ಲಿ ಮತ್ತು ಒಣ ಬೇಸಾಯಕ್ಕಾಗಿ ಹಿರಿಯೂರಲ್ಲಿ ಇನ್ನೊಂದು ಕೇಂದ್ರ ಇದೆ. ಆ ಹಿರಿಯೂರು ಕೇಂದ್ರದಿಂದ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಹವಾಮಾನ ಮಾಹಿತಿಯನ್ನು ತಪ್ಪಿಸ್ತೀವಿ. ಇದಲ್ಲದೆ ಕರಾವಳಿ ವಿಭಾಗದ ರೈತರಿಗೆ ಅನುಕೂಲ ಆಗಲಿ, ಮೀನುಗಾರಿಕೆ ಆಗಿರಬಹುದು ಅಥವಾ ಇನ್ನೊಂದು ತೋಟಗಾರಿಕೆ ಬೆಳೆಗಳಿಗೆ ಆಗಿರಬಹುದು, ಅವುಗಳಿಗೆ ಮಾಹಿತಿಯನ್ನು ತಲುಪಿಸಲಿಕ್ಕೆ ಬ್ರಹ್ಮಾವರದಲ್ಲಿ ನಮ್ದೇ ಇನ್ನೊಂದು ಕೃಷಿ ಹವಾಮಾನ ಕೇಂದ್ರ ಇದೆ. ಅಲ್ಲಿ ಈ ರೀತಿಯ ಕಾರ್ಯಗಳನ್ನು ಕೈಗೊಳ್ತೀವಿ. ಈಗ ಈ ಒಂದು ಕೇಂದ್ರಗಳಿಂದ ಯಾವ ಒಂದು ಕೇಂದ್ರ ಸರ್ಕಾರ ಪುರಸ್ಕೃತ ಮತ್ತೆ ರಾಜ್ಯ ಸರ್ಕಾರ ಪುರಸ್ಕೃತ ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆ ಸರ್? ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಅಂದ್ರೆ ರೈತರಿಗೆ ಕೃಷಿ ಹವಾಮಾನ ಮಾಹಿತಿಯನ್ನು ಒದಗಿಸಿಕೊಳ್ಳಲು ರೈತರಿಗೆ ತಲುಪಿಸತಕ್ಕಂತಹ ಕಾರ್ಯದಲ್ಲಿ ಭಾರತ ಹವಾಮಾನ ಇಲಾಖೆ ಇದು ಗ್ರಾಮೀಣ ಕೃಷಿ ಹವಾಮಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಬಹಳ ವರ್ಷದಿಂದ ಈ ಮಾಹಿತಿಯನ್ನು ತಲುಪಿಸತಕ್ಕಂತಹ ಕೆಲಸ ಮಾಡ್ತಾ ಇದೆ. ಈ ಮಾಹಿತಿ ರೈತರಿಗೆ ಕಾಲಕಾಲಕ್ಕೆ ತಲುಪಿಸತಕ್ಕಂತಹ ಕಾರ್ಯದಲ್ಲಿ ರೈತರಿಗೆ ಟೈಮಿಂಗ್ ಬಹಳ ಡಿಫರೆನ್ಸ್ ಆಗ್ತಿತ್ತು. ಇವಾಗ ರೈತರಿಗೆ ಅವರು ಈಗ ತಂತ್ರಜ್ಞಾನ ಬೆಳೆದಿರೋದ್ರಿಂದ ಅವರು ರೈತರಿಗೆ ಆದಷ್ಟು ಬೇಗ ಅವ್ರ ಮಾಹಿತಿ ತಲುಪಿಸೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಮಾಡಿ ಕ್ರಿಯೇಟ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಮೂಲಕ ಆ ರೈತರಿಗೆ ಮಾಹಿತಿ ತಲುಪಿಸಕಂತ ಕೆಲಸ ಮಾಡ್ತಾ ಇದೀವಿ. ಅದರ ಜೊತೆಗೆ IMD ಅವರು ಹೊಸದಾಗಿ ಮೊಬೈಲ್ ತಂತ್ರಾಂಶಗಳು ಅಂದ್ರೆ ಆಪ್ ಗಳನ್ನು ಡೆವಲಪ್ ಮಾಡಿದ್ದಾರೆ. ಮೇಘದೂತ್ ಆಗಿರಬಹುದು, ಮೌಸಮ್ ಆಗಿರಬಹುದು, ದಾಮಿನಿ ಆಗಿರಬಹುದು, ಈ ರೀತಿ ಬೇರೆ ಬೇರೆ ಆಪ್ ಗಳ ಮೂಲಕನೂ ಮಾಹಿತಿಯನ್ನು ತಲುಪಿಸಕಂತ ಕೆಲಸ ಮಾಡ್ತಿದ್ದಾರೆ. ಮುಖ್ಯವಾಗಿ ಈಗ ಮುಂಗಾರುಕ್ಕಿಂತ ಮುಂಚೆ ಬರ್ತಕ್ಕಂತಹ ಮಳೆಗಳು ಗುಡುಗು ಮತ್ತು ಸಿಡಿಲಿಂದ ಕೂಡಿರುತ್ತವೆ. ಅವಾಗ ಸಿಡಿಲು ಮುಖ್ಯವಾಗಿ ಈ ವರ್ಷ ನೋಡಬಹುದು, ಸಾಕಷ್ಟು ಸಿಡಿಲಿಂದ ಗುಡುಗು ಮತ್ತು ಸಿಡಿಲಿಂದ ಕೂಡಿರ್ತಕ್ಕಂತಹ ಮಳೆಗಳಾದವು. ಅವುಗಳ ಮಾಹಿತಿಯನ್ನ ಮುನ್ನೆಚ್ಚರಿಕೆ ನೀಡಬೇಕಂತ ಹೇಳಿ ದಾಮಿನಿ ಅಂತಕ್ಕಂಥ ಒಂದು ಮೊಬೈಲ್ ತಂತ್ರಾಂಶ ಡೆವಲಪ್ ಮಾಡಿದ್ದಾರೆ. ಅದನ್ನ ರೈತರು ಉಪಯೋಗ ಮಾಡ್ಕೋಬಹುದು. ಅದಲ್ಲದೆ ಈ ಕೃಷಿ ಮಾಹಿತಿಯನ್ನು ರೈತರಿಗೆ ತಲುಪಿಸತಕ್ಕಂತಹ ಕೆಲಸದಲ್ಲಿ ಮೇಘದೂತ್ ಅಂತಕ್ಕಂಥ ಇನ್ನೊಂದು ತಂತ್ರಾಂಶವನ್ನು ಡೆವಲಪ್ ಮಾಡಿದ್ದಾರೆ, ಅದರ ಮೂಲಕ ಮಾಹಿತಿ ತಗೋಬಹುದು. ಇದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಇಲಾಖೆಗಳು ಸಾಕಷ್ಟು ಕೃಷಿ ಹವಾಮಾನ ಮಾಹಿತಿಯನ್ನು ತಲುಪಿಸತಕ್ಕಂಥ ಕೆಲಸ ಮಾಡ್ತಿದ್ದಾವೆ. ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಿಕೋಪ ನಿರ್ವಹಣಾ ಕೇಂದ್ರ, ನಾವು ಯಾವ್ದು KSNDMC ಅಂತ ಕರಿತೀವಲ್ಲ, ಅವರು ಮಾಹಿತಿಯನ್ನು ತಲುಪಿಸತಕ್ಕಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರು ಈ ಅಂತ ಮುಖ್ಯವಾಗಿ KSNMDC ದವರು ಈ ಕೃಷಿ ಹವಾಮಾನ ಮಾಹಿತಿ ಜೊತೆಗೆ ರೈತರಿಗೆ 24/7 ಮೊಬೈಲ್ ದೂರವಾಣಿ ಕೇಂದ್ರ ಇದೆ ಸರ್ ಅವ್ರದ್ದು. ಅದರ ಮೂಲಕನೂ ನಾವು ಫೋನ್ ಹಚ್ಚಿಕೊಂಡು ಮಾಹಿತಿಯನ್ನು ತೆಗೆದುಕೊಳ್ಬಹುದು. ಡಾಕ್ಟರ್, ಈ ಒಂದು ವಿಚಾರದಲ್ಲಿ ಈಗ ಈ ವರ್ಷ ಏನೋ ಒಂದು 8 ದಿವಸ ಮೊದಲೇ ಮುಂಗಾರು ಪ್ರವೇಶ ಆಗಿದೆ ಅಂತ ಹೇಳ್ಬಹುದು ಅಲ್ವಾ? ಈ ನಿಟ್ಟಿನಲ್ಲಿ ಯಾವ ಒಂದು ಮಾಹಿತಿಯನ್ನ ನೀವು ಪೂರ್ವಭಾವಿಯಾಗಿ ಕೊಟ್ಟಿದ್ದೀರಾ? ಮುಖ್ಯವಾಗಿ ಈ ವರ್ಷದ ಮುಂಗಾರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಭಾರತ ಹವಾಮಾನ ಇಲಾಖೆಯವರು ಪ್ರತಿ ಮುಂಗಾರು ಅಥವಾ ಏನು ನಾವು ಸಮ್ಮರ್ ಮನ್ಸೂನ್ ಅಂತ ಕರಿತೀವಿ, ಈ ಮುಂಗಾರುಗೆ ಏಪ್ರಿಲ್ ಕೊನೆಯ ಭಾಗದಲ್ಲಿ ಮತ್ತು ಮೇ ತಿಂಗಳ ಕೊನೆಯ ಭಾಗದಲ್ಲಿ ಎರಡು ರೀತಿಯಂತ ಫೋರ್ಕಾಸ್ಟ್ ಅನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಭಾರತಕ್ಕೆ ಈ ವರ್ಷದ ಮುಂಗಾರಿನ ಬಗ್ಗೆ 105% ವಾಡಿಕೆ ಮಳೆಯನ್ನ ಕೊಟ್ಟಿದ್ರು. ಈ ವರ್ಷ ಅದನ್ನು 105 ಅಂದ್ರೆ 100% ಅಂದ್ರೆ ಸರಾಸರಿ ಮಳೆ ಅಷ್ಟ ಅನ್ಕೋಬಹುದು. 105% ಅಂತ ಹೇಳ್ತೀವಿ ಅಂದ್ರೆ ಇದು ವಾಡಿಕೆಗಿಂತ ಚೆನ್ನಾಗಿ ಅಂದ್ರೆ ಈ ವರ್ಷದ ಮುಂಗಾರು ಸಾಮಾನ್ಯಕ್ಕಿಂತನೂ ಚೆನ್ನಾಗಿದೆ ಮುಂಗಾರು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರು. ಅದರ ಜೊತೆಗಾಗಿ ಈ ವರ್ಷದ ಮುಂಗಾರು ಮಳೆಯನ್ನು ಅನ್ಸೆಟ್ ಆಗಿದೆಯಲ್ಲ, ಇದು ವಾಡಿಕೆಗಿಂತ ಸುಮಾರು 8-9 ದಿನ ಮುಂಚೆ ಆಗಿದೆ. ಪ್ರತಿ ವರ್ಷ ನಾವು ಕೇರಳಕ್ಕೆ ಮುಂಗಾರು ಬರೋದು June 1 ಅಂತ ಹೇಳ್ತೀವಿ, ಈ ವರ್ಷ ಸುಮಾರು 24ಕ್ಕೆ ಮುಂಗಾರು ಆಗಮನವಾಯಿತು. ಈ ಮುಂಗಾರು ಈ ವರ್ಷಕ್ಕೆ ಆಗಮನ ಬೇಗ ಆಗಿರೋದಕ್ಕೆ ಒಂದು ಕಾರಣ ಏನಂದ್ರೆ ಡಿಪ್ರೆಷನ್ ಅಂತ ಕರಿತೀವಿ ಹವಾಮಾನ ಒತ್ತಡ, ಅದು ನಮ್ಮ ಅರಬ್ಬಿ ಸಮುದ್ರದಲ್ಲಿ ಏನಾಗಿದೆ ಅಂದ್ರೆ ಒಂದು ಮುಂಗಾರು ಪ್ರತಿ ವರ್ಷ ಮುಂಗಾರು ಪೂರ್ವ ಈ ಡಿಪ್ರೆಷನ್ಗಳು ಇವೆಲ್ಲ ಸಾಧಾರಣ ಪ್ರತಿ ವರ್ಷ ಆಗ್ತಿರ್ತವೆ. ಈ ಒಂದು ಡಿಪ್ರೆಷನ್ ಅದು ಈ ವರ್ಷದ ಡಿಪ್ರೆಷನ್ ಆಗಿರೋದು ಈ ಮುಂಗಾರು ಇನ್ನೂ ಜಾಸ್ತಿ ಉತ್ತೇಜನಗೊಳ್ಳಲು ಸಹಾಯಕವಾಯಿತು. ಪ್ರತಿ ವರ್ಷ ಏನಾಗ್ತಿತ್ತಂದ್ರೆ ಸೈಕ್ಲೋನ್ ಫಾರ್ಮ್ ಆಗಿರೋದು ಇದು ಪಶ್ಚಿಮ ದಿಕ್ಕಿನಡೆ ಹೋಗ್ತಿತ್ತು, ಬಟ್ ಈ ವರ್ಷ ಅದು ಹಾಗಾಗದೆ ಗುಜರಾತ್ ಎಲಾಂಗ್ ದ ಕೋಸ್ಟಲ್ ಅಂತ ಕರಿತೀವಿ ಅಂದ್ರೆ ಕರಾವಳಿ ಅಂದ್ರೆ ಮುಂಬೈ ಕರಾವಳಿ ಗುಂಟಸ್ ಆಗಿರೋ ಒಂದು ಪರಿಣಾಮವಾಗಿ ಈ ಮುಂಗಾರು ಮಾರುತಗಳು ಅಡ್ವಾನ್ಸ್ಮೆಂಟ್ ಆದವು ಬೇಗ. ಈ ಅಡ್ವಾನ್ಸ್ಮೆಂಟ್ ಆಗಿರೋ ಕಾರಣ ಈ ವರ್ಷ ಮುಂಗಾರು ಈವನ್ ಹವಾಮಾನ ಇಲಾಖೆ ಹೇಳಿರೋಕ್ಕಿಂತ ಮುಂಚೆನೆ ಅಂದ್ರೆ ಸುಮಾರು ಅವರ ಒಂದು ನವೀಕರಿಸಿದ ಒಂದು ಡೇಟ್ ಬಂದ್ಬಿಟ್ಟು 27 ಹೇಳಿದ್ರು. ಆ 27 ಮುಂಚೆನೆ ಅಂದ್ರೆ 24ಕ್ಕೆ ಈ ಸಲ ಮುಂಗಾರು ಮಳೆ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಇನ್ನೊಂದು ಏನಂತ ಹೇಳ್ತಾರೆ, ಈಗ ಪೂರ್ವ ಅಂದ್ರೆ ಏನ್ ನಿರೀಕ್ಷೆ ಮಾಡಿದಾರೆ? ಕೆಲವೊಬ್ರು ಹೇಳ್ತಾ ಇದಾರೆ ಸರ್, ಈಗ ಮಳೆ ಬಂದ್ಬಿಟ್ಟು ಜೂನ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ಬಹುದು ಅಂತ, ಈ ನಿಟ್ಟಿನಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಕ್ವಶನ್, ಸರಿಯಾಗಿ ಕ್ವಶನ್ ಕೇಳಿದ್ರಿ. ಪ್ರತಿ ವರ್ಷ ಏನಾಗುತ್ತೆ ಅಂದ್ರೆ ನಾವು ಮುಂಗಾರು ಮಳೆ ಯಾವಾಗ್ಲೂ ಪಲ್ಸೇಟರಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಒಂದ್ ಸರಿ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಒಂದು 15 ಅಥವಾ ಒಂದು 10 ಒಂದು ಮಳೆ ಆಗಿ ಅದಕ್ಕೆ ಒಂದು ವಿರಾಮ ಸಿಗುತ್ತೆ. ಅಂದ್ರೆ ಹೊಸ ಮಾರುತಗಳು ಸಮುದ್ರದಲ್ಲಿ ಹುಟ್ಟಿ ಮತ್ತೆ ಬರಲು ಒಂದ್ ಸ್ವಲ್ಪ ವಿರಾಮ ಬೇಕು. ಪ್ರತಿ ಸಲ ಯಾವಾಗಾದ್ರೂ ಮಳೆ ಆದ್ರೂ ಆ ವಿರಾಮ ಇದ್ದೇ ಇರುತ್ತೆ. ಇವಾಗ ಏನು ಸ್ಟಾರ್ಟ್ ಆಗಿದೆ, ಇದು 30 ಅಥವಾ 31 ಇದೇ ರೀತಿಯ ಒಂದು ಮಾರುತಗಳ ಪ್ರಭಾವ ಇದ್ದೇ ಇರುತ್ತೆ. ಮಳೆ ಉತ್ತಮ ಮಳೆ ಆಗುತ್ತೆ ಕರಾವಳಿ ಅಥವಾ ಕರಾವಳಿ ಮುಂದಿನ ಭಾಗದಲ್ಲಿ ಅಂತ ನಾವು ಯಾವ್ದು ಇಂಟೀರಿಯರ್ ಕರ್ನಾಟಕ ಅಂತ ಹೇಳ್ತೀವಿ ಅಲ್ಲಿವರೆಗೆ ಮಳೆ ಆಗತ್ತೆ. ನಮ್ಮ ಒಂದು ಈಗ ಕೆಲವೊಂದಿಷ್ಟು ಮಾಡೆಲ್ಗಳು ಏನ್ ಕೊಟ್ಟಿದಾವಂದ್ರೆ June 1 to June 10 ಸ್ವಲ್ಪ ಮಳೆಯ ಪ್ರಮಾಣ ಕಮ್ಮಿ ಇರುತ್ತೆ. ರೈತರಿಗೆ ಸಾಕಷ್ಟು ಮಳೆ ಆಗಿರೋ ಕಾರಣ ಒಂದು ಬಿಡುವು ಬೇಕಾಗಿದೆ, ಅಂದ್ರೆ ಸಾಕಷ್ಟು ರೈತರು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬೇಕಾಗಿದೆ. ಆ ಬಿಡುವಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬಹುದು. ಆ ಒಂದು ಬಿಡುವು ಕೊಡುತ್ತೆ June 1 to June 10 ಮಳೆ ಪ್ರಮಾಣ ಕಡಿಮೆ ಆಗುವ ಸಂಭವ ಇದೆ. ಹೌದು, ರೈತರಿಗೆ ಈ ನಿಟ್ಟಿನಲ್ಲಿ ಈಗ ವಾಟ್ಸ್ಆಪ್ ಗ್ರೂಪ್ ಮಾಡಿದೆ ಅಂತ ಹೇಳಿದ್ರಿ, ಇದು ಯಾವ ರೀತಿಯಿಂದ ಸರ್? ಅಂತಂದ್ರೆ ಸಣ್ಣ ರೈತರು ದೊಡ್ಡ ರೈತರು ಆತರ ಏನಿಲ್ಲ, ಒಟ್ಟಾರೆ ರೈತ ಗುಂಪು, ಒಟ್ಟಾರೆ ರೈತರು ಅಂತ, ಇದು ಹೇಗೆ ನೀವು ಅವರಿಗೆ ಮಾಹಿತಿ ರವಾನೆ ಮಾಡ್ತೀರಾ? ಇವತ್ತಿಂದ ಇವತ್ತೇ ಮಾಡ್ತೀರಾ ಅಥವಾ ಇವತ್ತಿದ್ದ ನಾಳೆನ ಯಾವ ರೀತಿಯಿಂದ? ನಾವು ಏನ್ ಮಾಡ್ತೀವಿ ಅಂದ್ರೆ ಭಾರತ ಹವಾಮಾನ ಇಲಾಖೆಯಿಂದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಮಗೆ ಹವಾಮಾನ ಮಾಹಿತಿ ಬರುತ್ತೆ. ಅಂದ್ರೆ ಅಲ್ಲಿಂದ ಭಾರತ ಹವಾಮಾನ ಇಲಾಖೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ, ಮೆಟ್ ಸೆಂಟರ್ ಬೆಂಗಳೂರು ಅಂತ ಇರ್ತೀವಿ, ಹವಾಮಾನ ಕೇಂದ್ರ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ, ಅದರಲ್ಲಿ ಏನಾದರೂ ನಮ್ಮ ಲೊಕ್ಯಾಲಿಟಿಗೆ ತಕ್ಕಂಗೆ ಏನಾದರೂ ಚೇಂಜಸ್ ಮಾಡಬಹುದಾ, ಹಂಗೇನಾದ್ರೂ ಸಂಭವಗಳಿದ್ರೆ ಆ ಚೇಂಜಸ್ ಗಳನ್ನು ವ್ಯಾಲ್ಯೂ ಆಡೆಡ್ ಅಂತ ಕರಿತೀವಿ ನಾವು. ಏನಾದರೂ ವ್ಯಾಲ್ಯೂ ಆಡೆಡ್ ಅನ್ನು ಮಾಡಿ ಅವ್ರ ಫೋರ್ಕಾಸ್ಟ್ ಅನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕಳಿಸ್ತಾರೆ. ಇವತ್ತು ಮಂಗಳವಾರ, ಇವತ್ತು ಕಳಿಸಿರ್ತಾರೆ ಸುಮಾರು 12 ಒಂದು 2 ಒಳಗೆ ಕಳಿಸ್ತಾರೆ. ಆ ಮಾಹಿತಿಯನ್ನು ನಾವು ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಕೃಷಿ ಹವಾಮಾನ ಸಲಹೆಗಳನ್ನ ಏನ್ ತಗೋಬೇಕು, ನಮ್ಮ ಜೊತೆಗೆ ಕೀಟಶಾಸ್ತ್ರಜ್ಞರಾಗಿರ್ಬೋದು, ರೋಗ ತಜ್ಞರಾಗಿರ್ಬೋದು, ಅವರ ಒಂದು ಕನ್ಸರ್ನ್ ಮೇರೆಗೆ ನಾವು ಬುಲೆಟಿನ್ ಅನ್ನು ಮಾಡ್ತೀವಿ. ಈ ಬುಲೆಟಿನ್ ಒಳಗಡೆ ಮುಖ್ಯವಾಗಿ ಏನೇನು ಅಂಶಗಳು ಇರ್ತವೆ ಅಂದ್ರೆ, ಮುಖ್ಯವಾಗಿ ಹಿಂದಿನ ಒಂದು ವಾರದ ಹವಾಮಾನ, ಅಂದ್ರೆ ಕೃಷಿಗೆ ಹಿಂದಿನ ವಾರದ ಹವಾಮಾನನು ಅಷ್ಟೇ ಮುಖ್ಯ. ಹಿಂದಿನ ಒಂದು ವಾರದ ಹವಾಮಾನ ಮತ್ತು ಮುಂದೆ ಆಗ್ತಕ್ಕಂತ ಒಂದು 5 ಹವಾಮಾನ ಏನ್ ಇದೆ ಅಂತಕ್ಕಂಥದ್ದನ್ನು ಒಳಗೊಂಡಿರುತ್ತೆ. ಇದಲ್ಲದೆ ಈಗ ಹೊಸದಾಗಿ ಏನ್ ಮಾಡ್ತಿದ್ದೀವಿ ಅಂದ್ರೆ ಮುಂದಿನ 15 ವರೆಗೆ ಏನ್ ವಿಸ್ತೃತ ಹವಾಮಾನ ಮುನ್ಸೂಚನೆ ಏನಾದರೂ ಇದೆಯಾ, ಆ ಮಾಹಿತಿಯನ್ನು ಅದರೊಳಗಡೆ ಮಳೆಗಾಲ ಸೇರಿಸ್ತಾ ಇದೀವಿ. ನಾವು ಕೊಡ್ತಕ್ಕಂಥದ್ದು ಜಿಲ್ಲಾವಾರು ಹವಾಮಾನ ಮಾಹಿತಿ. ಅಂದ್ರೆ ಜಿಲ್ಲಾವಾರು ಹವಾಮಾನದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರ್ತವೆ. ಒಂದು ಜಿಲ್ಲೆಯನ್ನು ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಈ ಶಿವಮೊಗ್ಗನ ತಗೊಂಡ್ರೆ ಭದ್ರಾವತಿಗೂ ತೀರ್ಥಹಳ್ಳಿಗೂ ಸಾಕಷ್ಟು ಹವಾಮಾನ ಬದಲಾವಣೆ ಇರುತ್ತೆ. ತೀರ್ಥಹಳ್ಳಿ ಬಂದ್ಬಿಟ್ಟು ಹಿಲ್ಲಿ ಝೋನ್ ಅಥವಾ ನಾವು ಗುಡ್ಡಗಾಡು ರೀಸನ್ ಅಂತ ಗುಡ್ಡಗಾಡು ವಲಯದಾಗ ಬರ್ತೀವಿ. ಭದ್ರಾವತಿ ಅಂದ್ರೆ ಟ್ರಾನ್ಸಿಷನ್ ಬೆಲ್ಟ್ ಅಂತ ಹೇಳ್ತೀವಿ, ಅರೆಮಲನಾಡು ಅಂತ ಹೇಳ್ತೀವಿ. ಈ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ತಾಲೂಕುವಾರು ಹವಾಮಾನ ಮಾಹಿತಿಯನ್ನು ಅಂದ್ರೆ ಮಳೆ ಮಾಹಿತಿಯನ್ನು ಮಾತ್ರ ಅದರೊಳಗಡೆ ಇನ್ಕ್ಲೂಡ್ ಮಾಡಿರ್ತೀವಿ ನಾವು ಅಂತ. ಇದು ರೈತರಿಗೆ ಜಿಲ್ಲಾವಾರು ಹವಾಮಾನ ಮಾಹಿತಿಯ ಜೊತೆಗೆ ತಾಲೂಕುವಾರು ಹವಾಮಾನ ಮಾಹಿತಿನೂ ಸಿಗುತ್ತೆ. ತಾಲೂಕು ಹವಾಮಾನ ಮಾಹಿತಿ ಒಳಗಡೆ ನಾವು ಮಳೆಯನ್ನು ಮಾತ್ರ ಇನ್ಕ್ಲೂಡ್ ಮಾಡಿರ್ತೀವಿ. ಜಿಲ್ಲೆಯಲ್ಲಿ ಮಳೆ ಆದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ. ಅಂದ್ರೆ ಕ್ಲೌಡ್ ಕವರ್ ಮೋಡದ ಪ್ರಮಾಣ ಎಷ್ಟಿದೆ, ಗಾಳಿಯ ದಿಕ್ಕು, ಗಾಳಿಯ ವೇಗ ಎಷ್ಟಿದೆ, ಮತ್ತು ಟೆಂಪರೇಚರ್ ಉಷ್ಣಾಂಶ ಇವೆಲ್ಲ ಮಾಹಿತಿಗಳು ಅದರೊಳಗಡೆ ಇರ್ತವೆ. ಈಗ ಇದು ಈಗ ಬುಲೆಟಿನ್ ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಹವಾಮಾನ ನೋಡ್ಕೊಂಡ್ಬಿಟ್ಟು ತಜ್ಞರನ್ನ ತಾವು ಗಣನೆ ತಗೊಳ್ತೀರಾ, ಯಾವ ರೀತಿಯಿಂದ ಸರ್? ತಜ್ಞರಂದ್ರೆ ನಮ್ಮ ಹವಾಮಾನ ಮಾಹಿತಿಯನ್ನು ರೈತರು ತಲುಪಿಸೋಕ್ಕಿಂತ ಮುಂಚೆ ಒಂದು ಕಮಿಟಿ ಮಾಡಿರ್ತೀವಿ ನಾವು. ಅಂದ್ರೆ ಫೋಕಸ್ ಮಾಡೋ ಏರಿಯಾ ಅಂದ್ರೆ ಕೃಷಿ ಹವಾಮಾನ ಮಾಹಿತಿ, ಅದರ ಜೊತೆಗೆ ಕೃಷಿ ಸಲಹೆಗಳು ಎರಡೂ ಇರ್ತವೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇದು ಬುಲೆಟಿನ್ ಅನ್ನು ಮಾಡ್ತೇವೆ. ಇದಲ್ಲದೆ ಇಂಪ್ಯಾಕ್ಟ್ ಬೇಸ್ಡ್ ವಾರ್ನಿಂಗ್ಸ್ ಅಂತ ಕೊಡ್ತೀವಿ. ಅಂದ್ರ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು, ಕೃಷಿ ಇಲಾಖೆಗಳೇ ಆಗಿರ್ಬೋದು, ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿವಿಧ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದ ಇಲಾಖೆಗಳೇ ಏನದಾವಲ್ಲ, ಅವುಗಳಿಗೆ ಒಂದು ಮಾಹಿತಿ ಕೊಡೋಗೋಸ್ಕರ ಯಾವಾಗ ಅತಿಯಾದ ಮಳೆ ಅಥವಾ ಹೆವಿ ಫೋರ್ಕಾಸ್ಟ್ ಇರುತ್ತೆ ಅಲ್ಲ, ಅವಾಗ ಇಂಪ್ಯಾಕ್ಟ್ ಬೇಸ್ಡ್ ಫೋರ್ಕಾಸ್ಟ್ ವಾರ್ನಿಂಗ್ಸ್ ಅಂತ ಹೇಳಿ ಅವರಿಗೆ ರೆಡಿ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಪೂರ್ವಭಾವಿಯಾಗಿ ನೀವು ಸಂದೇಶ ಕಳಿಸಿರ್ತೀರಿ ಇವತ್ತು ಮಳೆ ಆಗುತ್ತೆ ಅಥವಾ ಅಂತ, ಆದ್ರೆ ತದ್ವಿರೋಧವಾಗಿ ಕೆಲವೊಂದ್ಸಲ ನಾವು ನೋಡೋ ಒಂದು ಸಂದರ್ಭ ಇರ್ತದೆ. ಸೊ ಇದು ಹೇಗೆ ಸರ್? ಇದು ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಕೇಳ್ತಕ್ಕಂತ ಪ್ರಶ್ನೆ ಇದು. ಎಸ್ಪೆಷಲಿ ಈ ನಮ್ಮ ಒಂದು ಭಾರತ ದೇಶ ಇರ್ತಕ್ಕಂತ ಜಿಯೋಗ್ರಫಿಕಲ್ ಪೊಸಿಷನ್ ಅಂತ ಹೇಳ್ತೀವಿ, ಅಂದ್ರೆ ಇದು ಸಬ್ ಟ್ರಾಪಿಕಲ್ ಏರಿಯಾ ಅಂತ ಹೇಳ್ತೀವಿ. ಈ ಸಬ್ ಟ್ರಾಪಿಕಲ್ ಏರಿಯಾ ಒಳಗಡೆ ಏನಾಗುತ್ತೆ, ಉಷ್ಣವಲಯ ಮತ್ತು ಅರೆ ಉಷ್ಣವಲಯದ ವಲಯ ಪ್ರದೇಶದ ಒಳಗಡೆ ಉಷ್ಣಾಂಶ ಮತ್ತು ಇಲ್ಲಿನ ತೇವಾಂಶಗಳಿಂದಾಗಿ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಕ್ಕಂತ ಸಂದರ್ಭ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎವ್ರಿ ಅವರ್ ಟು ಅವರ್ ವೇರಿಯೇಷನ್ ಇರುತ್ತೆ. ಯಾವ ರೀತಿ ನಾವು ಮುಂಜಾನೆ ಇರ್ತಕ್ಕಂತ ಹವಾಮಾನ ಮಧ್ಯಾಹ್ನ ಇರೋದಿಲ್ಲ, ಮಧ್ಯಾಹ್ನ ಇರ್ತಕ್ಕಂತ ಹವಾಮಾನ ಸಾಯಂಕಾಲ ಇರೋದಿಲ್ಲ. ಯಾವ್ದು ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ಏನ್ ನೋಡ್ತೀವಲ್ಲ, ಅಲ್ಲಿ ಟೆಂಪರೇಟ್ ಕ್ಲೈಮೇಟ್ ಅಂತ ಕರಿತೀವಿ, ಅಲ್ಲಿ ಈ ರೀತಿಯ ಬದಲಾವಣೆ ಬಹಳಷ್ಟು ಕಮ್ಮಿ ಇರುತ್ತೆ. ಹೀಗಾಗಿ ಯಾವುದೇ ಒಂದು ಪ್ರಿಡಿಕ್ಷನ್ಗಳು ಈ ಹವಾಮಾನ ಮುನ್ಸೂಚನೆಗಳ ಸರಿ ಆಗ್ತಕ್ಕಂತ ಪ್ರಮಾಣ ಅಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿಗಿಂತ ಒಂದು 20-30% ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂತ ಉಷ್ಣಾಂಶ ಮತ್ತು ಇಲ್ಲಿನ ತೇವಾಂಶಗಳ ಒಂದು ಬದಲಾವಣೆ ಕಾರಣದಿಂದ ಸಾಕಷ್ಟು ವೇರಿಯೇಷನ್ ಪ್ರಾಬ್ಲಮ್ ಇರುತ್ತೆ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ನಾವು ಕೊಟ್ಟಿರೋದು ಜಿಲ್ಲಾವಾರು ಹವಾಮಾನ ಮಾಹಿತಿ ಕೊಟ್ಟಿರ್ತೀವಿ. ಜಿಲ್ಲಾವಾರು ಏನಾಗತ್ತೆ ಅಂದ್ರೆ ನಾವು ಮುಖ್ಯವಾಗಿ ನೋಡ್ತೀವಿ ಮಳೆ ಹೇಗಾಗತ್ತೆ ಅಂದ್ರೆ ಇಲ್ಲಿ ನಮ್ ಫಾರ್ ಎಕ್ಸಾಂಪಲ್ ಈ ಶಿವಮೊಗ್ಗ ಈ ನವಿಲೆಯಲ್ಲಿ ಆಗಿರುತ್ತೆ ಮಳೆ, ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಅಬ್ಬಲಗೇರಿ ಆಗಿರ್ಬೋದು ಆಗಿರೋದಿಲ್ಲ. ವಿದಿನ್ ಒಂದೊಂದ್ ಸರಿ ನೋಡಬಹುದು ವಿದಿನ್ 100 meters ಅಲ್ಲಿ ಮಳೆ ಒಂದ್ ಕಡೆ ಆಗಿರುತ್ತೆ ಇನ್ನೊಂದು ಆಗಿರೋದಿಲ್ಲ. ಅವಾಗ ಏನಾಗತ್ತೆ ಅಂದ್ರೆ ಈ ಹವಾಮಾನ ಮಾಹಿತಿಯನ್ನ ಪಾಲಿಸ್ತಕ್ಕಂಥ ರೈತರಿಗೆ ಕೆಲವೊಂದಿಷ್ಟು ಸರಿ ಏನಾಗತ್ತೆ, ಒಂದು ಸರಿ 50% ಚಾನ್ಸ್ ಇರುತ್ತೆ ಇವರ ನಾವು ಕೊಟ್ಟಿರೋ ಮಳೆ ಇವತ್ತು ಆಗಿರುತ್ತೆ ಇನ್ನೊಬ್ರಿಗೆ ಆಗಿರೋದಿಲ್ಲ. ಹೀಗಾಗಿ ಯಾವತ್ತು ಅವನು ಆಗಿರುತ್ತೆ ಅವನು ಖುಷಿ ಇರ್ತಾನೆ, ಯಾವತ್ತು ಆಗಿರೋದಿಲ್ಲ ಇವತ್ತು ಆಗಿರ್ಲಿಲ್ಲ ಅಂತ ಹೇಳಿ ಅವಾಗ ಅವಾಗ ಡಿಫರೆನ್ಸ್ ಬರುತ್ತೆ. ಇದೊಂದು ಮುಖ್ಯ ಕಾರಣ. ಬಟ್ ಒಟ್ಟಾರೆಯಾಗಿ ನಾವು ನೋಡಿದಾಗ ಜಿಲ್ಲಾವಾರು ನೋಡಿದಾಗ ಅದರ ಒಂದು ನಾವು ಪ್ರತಿ ವರ್ಷ ಇದರ ಜೊತೆ ಏನ್ ಮಾಡ್ತೀವಿ ಎಕ್ಯುರಸಿ ಟೆಸ್ಟ್ ಅಂತ ಮಾಡ್ತೀವಿ. ಫೋರ್ಕಾಸ್ಟ್ ಇಲ್ಲ ಕೊನೆ ವರ್ಷದ ಫೋರ್ಕಾಸ್ಟ್ ಎಷ್ಟು ಪ್ರತಿಶತ ನಿಜವಾಗಿದೆ ಅಂತ ಹೇಳಿ ಸುಮಾರು ನಮ್ಮ ಮುಂಗಾರಿನಲ್ಲೇ ನೋಡಬೇಕಾದ್ರೆ ಸುಮಾರು 65% ಎಕ್ಯುರಸಿಯನ್ನು ತೋರಿಸಿದೆ. ಇಂತಹ ಒಂದು ಹವಾಮಾನ ಅಂದ್ರೆ ಚಂಚಲಮಯವಾಗಿರ್ತಕ್ಕಂಥ ಹವಾಮಾನದಲ್ಲಿ ಒಂದು 60-65% ಪ್ರತಿಶತ ಕೊಟ್ಟಿದೆ ಅಂದ್ರೆ ಇದು ಒಳ್ಳೆಯ ಫಲಿತಾಂಶನೇ ಅಂತ ನಾವು ಹೇಳ್ತೀವಿ. ಈಗ ಈ ಒಂದು ಮಳೆ ಮಾಪನಕ್ಕೆ ಬಂದ್ರೆ ಇದು ಯಾವ ಒಂದು ಮಾನದಂಡಗಳನ್ನ ಇಟ್ಕೊಂಡು ಹೇಗೆ ಇದನ್ನು ಮಾಪನ ಮಾಡಿದೆ ಅಂದ್ರೆ ಈಗ ಇದರಲ್ಲಿ ಮುಲ್ಕಿಯಲ್ಲಿ 19 centimeters, ಮಂಗಳೂರಲ್ಲಿ 20 centimeters, ಧಾರವಾಡದಲ್ಲಿ 15 centimeters ಮಳೆ ಆಗಿತ್ತು ಅಂತ ಹೇಳ್ತಾರೆ ಈ ಒಂದು ವಿಚಾರಕ್ಕೆ ಬಂದ್ರೆ. ಮುಖ್ಯವಾಗಿ ಮಳೆ ಮಾಪನ ಅನ್ನೋದು ಬಹಳ ಮುಖ್ಯವಾದದ್ದ ವಿಚಾರ. ಯಾಕಂದ್ರೆ ಯಾವುದನ್ನ ನಾವು ಮಾಪನ ಮಾಡ್ತೀವಲ್ಲ ಅವಾಗ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾಗಿರಬಹುದು, ಅದನ್ನ ಉಪಯೋಗ ಕೃಷಿಯಲ್ಲಿ ಉಪಯೋಗ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೂ ಹೆಲ್ಪ್ ಆಗತ್ತೆ. ಈ ಕ್ವಾಂಟಿಫಿಕೇಶನ್ ಬಂದ್ಬಿಟ್ಟು ನಮ್ಮಲ್ಲಿ ಮುಖ್ಯವಾಗಿ ಎರಡ್ ತರ ರೇನ್ ಗೇಜ್ ಇರ್ತವೆ. ಒಂದು ಆಟೋಮೆಟಿಕ್ ರೇನ್ ಗೇಜ್ ಅಂತ ಕರಿತೀವಿ, ಆಟೋಮೆಟಿಕ್ ಅಂದ್ರೆ ಸೆಲ್ಫ್ ರೆಕಾರ್ಡಿಂಗ್ ಸ್ವಯಂಚಾಲಿತ ಮಳೆ ಮಾಪನ ಕೇಂದ್ರಗಳು. ಅದರ ಜೊತೆಗೆ ಮಾನವ ಸಹಾಯದಿಂದ ಮಾಡ್ತಕ್ಕಂತಹ ಮಾಪನ ಕೇಂದ್ರಗಳು. ಈ ಮುಖ್ಯವಾಗಿ ಪ್ರತಿಯೊಂದು ರೇನ್ ಗೇಜ್ ಅಂತೀವಲ್ಲ ಅದು 200 ಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಇರತಕ್ಕಂತ ಒಂದು ಏರಿಯಾದಲ್ಲಿ ಕಲೆಕ್ಟ್ ಆಗ್ತಕ್ಕಂತ ರೇನ್ ಅನ್ನ ಕೆಳಗಡೆ ಒಂದು ಬಾಟಲ್ ಅಲ್ಲಿ ಕಲೆಕ್ಟ್ ಆಗುತ್ತೆ. 200 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಅಲ್ಲಿ ಅಲ್ಲಿ ಕಲೆಕ್ಟ್ ಆಗ್ತಕ್ಕಂತ ವಾಟರ್ 200 ಸೆಂಟಿಮೀಟರ್ ಸ್ಕ್ವೇರ್ಗೆ ವಾಟ್ ಈಸ್ ದ ಥಿಕ್ನೆಸ್, ಭೂಮಿ ಮೇಲೆ ಒಟ್ಟಾರೆಯಾಗಿ ಮಳೆ ಆದಾಗ ಅದು ಎಲ್ಲಿ ಹರಿದು ಹೋಗದೆ ಒಂದೇ ಕಡೆ ಸಾಂದ್ರೀಕರಣವಾಗಿ ಶೇಖರಣೆಗೊಂಡು ಒಂದರ ಮೇಲಂತೆ ಆದರೆ ಅದು ಎಷ್ಟು ಥಿಕ್ನೆಸ್, ಎಷ್ಟು ದಪ್ಪ ಮಳೆ ಇರುತ್ತಲ್ಲ ಅದರನ್ನ ಒಂದು ಮಾಪನ ಮಾಡ್ತಕ್ಕಂಥದ್ದೇ ಮಳೆ ಮಾಪನ. ಫಾರ್ ಎಕ್ಸಾಂಪಲ್ ಇವಾಗ 10 ಸೆಂಟಿಮೀಟರ್ ಮಳೆ ಆಗಿದೆ ಶಿವಮೊಗ್ಗಕ್ಕೆ ಅಂತಂದ್ರೆ ಭೂಮಿಯ ಮೇಲಿಂದ 10 ಸೆಂಟಿಮೀಟರ್ ಸ್ಕೇಲ್ ಅಲ್ಲಿ ಮಾಪ್ ಮಾಡಿದೀವಿ ಅಂದ್ರೆ ಎಷ್ಟು ಎತ್ತರ ನೀರು ಇರುತ್ತೆ ಅಲ್ಲ ಆ ಒಂದು ಎತ್ತರವನ್ನೇ ನಾವು ಮಳೆ ಮಾಪನದಲ್ಲಿ ಮಾಪ ಮಾಡೋದು. ಮುಖ್ಯವಾಗಿ ಯಾವುದೇ ಒಂದು ಮಳೆ ಮಾಪನ ಕೇಂದ್ರಗಳಲ್ಲಿ ಮಳೆ ಮಾಪನ ಮಾಡಿರ್ತೀವಲ್ಲ ಆ ಒಂದು ರೇನ್ ಗೇಜ್ ಅಂತ ಹೇಳ್ತೀವಿ. ಆ ರೇನ್ ಗೇಜ್ ಸುತ್ತಮುತ್ತ ಇರತಕ್ಕಂತ ಒಂದು 20 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಆಗ್ತಕ್ಕಂತ ಮಳೆಗೆ ಒಂದು ಮಾಡೆಲ್ ಅಥವಾ ಮಾದರಿಯಾಗಿರುತ್ತೆ. ಅಂದ್ರೆ ಇನ್ನು ಅಂದ್ರೆ ಅಭಿವೃದ್ಧಿ ಹೊಂದಿರತಕ್ಕಂತ ದೇಶದಲ್ಲಿ ಸಾಕಷ್ಟು ಮಳೆ ಮಾಪನ ಕೇಂದ್ರಗಳು ಸಿಗ್ತವೆ. ನಮ್ಮ ಭಾರತದಲ್ಲಿ ಸುಮಾರು ಒಂದು ಯಾವುದೋ ಒಂದು ಮಳೆ ಮಾಪನದಿಂದ ಕೇಂದ್ರದಿಂದ 20 ಕಿಲೋಮೀಟರ್ ಏರಿಯಾದಲ್ಲಿ ಆಗ್ತಕ್ಕಂತ ಮಳೆಯನ್ನ ಆ ಕೇಂದ್ರಕ್ಕೆ ಹೋಲಿಸ್ತೀವಿ. ಆಮೇಲೆ ಸರ್ ಈಗ ಏನಂತಂದ್ರೆ ಈ ಒಂದು ಹವಾಮಾನ ಇಲಾಖೆಯಿಂದ ಈಗ ತಮಗೆ ಏನಾದ್ರೂ ಇಂತಿಷ್ಟು ಗುರಿ ಅಂದ್ರೆ ಇಂತಿಷ್ಟು ರೈತರಿಗೆ ತಲುಪಿಸ್ಬೇಕಂತ ಹೇಳಿ ಏನಾದ್ರೂ ನಿಗದಿಪಡಿಸಿದಾರ ನಿಮಗೆ? ಅಂದ್ರೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದ ಹಾಗೆ ಇಷ್ಟು ಜನಕ್ಕೆ ಕಳಿಸ್ಬೇಕು ಅಂತ ಆತರ ಏನಾದ್ರು? ಸರ್ ಪ್ರತಿ ವರ್ಷ ಇಷ್ಟಕ್ಕೆ ಕಳಿಸ್ಬೇಕು ಅಂತ ಅದೇನ್ ನಿಯಮ ಇರೋದಿಲ್ಲ. ಏನ್ ಮಾಡ್ತೀವಿ ಅಂದ್ರೆ ನಾವು ಪ್ರತಿ ವರ್ಷ ಇದ್ರ ಜೊತೆ ಹವಾಮಾನ ಮಾಹಿತಿಯನ್ನ ನಾವು ಬುಲೆಟಿನ್ ಮಾಡಿ ಕೊಡೋ ಜೊತೆಗೆ ಫಾರ್ಮರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ನಾವು ಯಾವಾಗ ರೈತರ ಒಂದು ಜಾಗರಣ ಮೀಟಿಂಗ್ಸ್ ಇರ್ತಾವಲ್ಲ ಅವಾಗ ಸಾಕಷ್ಟು ರೈತರ ಮೊಬೈಲ್ ನಂಬರ್ ಗಳನ್ನು ತೆಗೆದುಕೊಂಡು ಅವುಗಳನ್ನು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವುಗಳ ಮೂಲಕ ಮಾಹಿತಿ ತಲುಪಿಸ್ತಕ್ಕಂತ ಕೆಲಸ ಮಾಡ್ತೀವಿ. ಅದಲ್ಲದೆ ನಮ್ಮ ಕೃಷಿ ಮೇಳದಲ್ಲಿ ಸಿಗ್ತಕ್ಕಂತ ರೈತರ ಮೊಬೈಲ್ ಮಾಹಿತಿಗಳನ್ನು ತೆಗೆದುಕೊಂಡು ಅವಕ್ಕೂ ತಲುಪಿಸ್ತಕ್ಕಂತ ಕೆಲಸ ಮಾಡ್ತೀವಿ. ಇದಲ್ಲದೆ ಕೃಷಿ ಇಲಾಖೆ ಜೊತೆಗೆ ನಾವು ನಿರಂತರ ಸಂಪರ್ಕವಿರ್ತೀವಿ. ಅಂದ್ರೆ ಅವರ ಒಂದು ವಾಟ್ಸ್ಆಪ್ ಗ್ರೂಪ್ಗಳಿಗೆ ತಲುಪಿಸ್ತಕ್ಕಂತ ಕೆಲಸವನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಅಂದ್ರೆ ಮ್ಯಾಕ್ಸಿಮಮ್ ರೈತರಿಗೆ ತಲುಪಿಸ್ತಕ್ಕಂತ ಕೆಲಸವನ್ನು ಮಾಡ್ತೀವಿ. ಇದಲ್ಲದೆ ಈಗ ವಾಟ್ಸ್ಆಪ್ ಗ್ರೂಪ್ ಅಲ್ಲದೆ ಇದಲ್ಲದೆ ಮ್ಯಾಕ್ಸಿಮಮ್ ರೈತರಿಗೆ ಇವಾಗ ಮೊಬೈಲ್ ಅಪ್ಲಿಕೇಶನ್ ಗಳು ಬಂದಿದಾವೆ, ತುಂಬಾ ಬಂದಿದಾವೆ. ಆ ಅಪ್ಲಿಕೇಶನ್ ಮೂಲಕ ಫಾರ್ ಎಕ್ಸಾಂಪಲ್ ಮೇಘದೂತ್ ಅಂತ ನಾನು ಅವಾಗ ಹೇಳಿದೆ, ಅದರ ಮೂಲಕನು ಮಾಹಿತಿ ಪಡ್ಕೋಬಹುದು. ನಮ್ಮ ಡೈರೆಕ್ಟ್ ರೈತರ ಕಾಂಟ್ಯಾಕ್ಟ್ ಇದ್ದವರು ಸಾಕಷ್ಟನ್ನ ಉಪಯೋಗ ಮಾಡ್ಕೋತಾರೆ. ಇನ್ಡೈರೆಕ್ಟ್ ಆಗಿ ರೈತರಿಗೆ ಇದ್ ಹೇಗಾಗತ್ತೆ ಅಂದ್ರೆ ನಾವು ಒಬ್ಬ ರೈತರು ಕಳಿಸಿದ್ವಿ ಅಂದ್ರೆ ಆ ರೈತ ಸಾಕಷ್ಟು ರೈತರಿಗೆ ಹೇಳ್ತಾನೆ, ಮತ್ತೆ ಹಾಗೆ ಅವನಲ್ಲಿ ಸಾಕಷ್ಟು ಅದರ ವಾಟ್ಸ್ಆಪ್ ಗ್ರೂಪ್ಗಳು ಇರ್ತವೆ. ಹೀಗಾಗಿ ನಾವು 10 ಜನ ರೈತರು ಹೇಳಿದ್ರೆ ಅದು 100,000 ಜನ ರೈತರು ತಲುಪಿಸಕಂತ ವ್ಯವಸ್ಥೆ ಆಟೋಮೆಟಿಕ್ ಆಗಿ ಆಗುತ್ತೆ. ಈಗ ಇದು ತಮ್ದು ಏನಂದ್ರೆ ಸರ್ಕಾರಿ ಸಂಸ್ಥೆ, ಸರ್ಕಾರೇತರ ಸಂಸ್ಥೆ ಮತ್ತೆ ಕಂಪನಿಗಳು ಯಾವ್ಯಾವ ಈ ಒಂದು ಮಾಹಿತಿ ವಿನಿಮಯದಲ್ಲಿ ಕೈ ಜೋಡಿಸಿದ್ದಾರೆ ಸರ್? ಈ ಒಂದು ಮಾಹಿತಿ ವಿನಿಮಯದಲ್ಲಿ ಅಂದ್ರೆ ಈಗ ಹವಾಮಾನ ಮುನ್ಸೂಚನಾ ವ್ಯವಸ್ಥೆ ಒಳಗಡೆ ಸ್ಕೈಮೆಟ್ ಆಗಿರ್ಬಹುದು, ಮೆಟಿಯೋ ಬ್ಲೂ ಆಗಿರ್ಬಹುದು, ಈ ರೀತಿ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ. ಇದಲ್ಲದೆ ಈ ಒಂದು ನಮ್ಮ ಭಾರತ ಹವಾಮಾನ ಇಲಾಖೆ ಕೈಗೊಂಡಿರತಕ್ಕಂತ ಈ GKMS ಯೋಜನೆ ಅಡಿಯಲ್ಲಿ ಇನ್ನೊಂದು ರಿಲಯನ್ಸ್ ಫೌಂಡೇಶನ್ ಅವರ ಒಂದು ಸಂಸ್ಥೆ ಆಗಿರ್ತಕ್ಕಂತ ಅವರು ಇದಕ್ಕೆ ಅಂದ್ರೆ ಸಹಾಯವನ್ನು ಮಾಡ್ತಿದ್ದಾರೆ. ಅವರು ರೈತರಿಗೆ ಹೆಚ್ಚೆಚ್ಚು ರೈತರಿಗೆ ಮಾಹಿತಿ ತಲುಪಿಸಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಿದ್ದಾರೆ. ಅಂದ್ರೆ ಈ ತರ ನಿಮ್ ಜೊತೆಗೆ ಸೇರಿನ ಅಥವಾ ಅವ್ರದೇ ಆದಂತ ಒಂದು ವ್ಯವಸ್ಥೆ ಇಲ್ಲ, ನಮ್ ಜೊತೆಗೆ ಸೇರಿ ಕೆಲವೊಂದಿಷ್ಟು ಆಟೋಮೇಷನ್ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ವಾಟ್ಸ್ಆಪ್ ಗ್ರೂಪ್ಗಳಿಗಿಂತ ಇವಾಗ 100 ವಾಟ್ಸ್ಆಪ್ ಗ್ರೂಪ್ ಇದ್ದು ಅಂದ್ರೆ ಅವುಗಳಿಗೆ ಕಂಟಿನ್ಯೂಸ್ ಆಗಿ ನಾವು ಮೆಸೇಜ್ ಅನ್ನ ರೈತರಿಗೆ ತಲ್ಸ್ಬೇಕು. ಅಂದ್ರೆ ಇದು ಮೊಬೈಲ್ ತಗೊಂಡು ಕಳಿಸೋದು ಸಾಕಷ್ಟು ಇದರಲ್ಲಿ ಸಮಸ್ಯೆಗಳಿವೆ. ಅವರು ಏನ್ ಮಾಡ್ತಾರೆ, ಕಂಪ್ಯೂಟರ್ ಜನರೇಟೆಡ್ ಆಗಿ ಆಟೋಮೇಷನ್ ಮಾಡಿದ್ದಾರೆ. ಸ್ವಯಂಚಾಲಿತವಾಗಿ ಇವತ್ತಿನ ಮುನ್ಸೂಚನೆ ಇವತ್ತು 10 ಮಿಲಿಮೀಟರ್ ಇದೆ ಇವಾಗ ಶಿವಮೊಗ್ಗ ಅಥವಾ ಭದ್ರಾವತಿ ವಲಯಕ್ಕೆ ಅಂತಂದ್ರೆ ಆಟೋಮೆಟಿಕ್ 10 ಮಿಲಿಮೀಟರ್ ಭದ್ರಾವತಿ ವಲಯಕ್ಕೆ ಬರೋದನ್ನೋದನ್ನ ಕನ್ನಡದಲ್ಲಿ ಅಥವಾ ಮತ್ತು ಅವರ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ತಲುಪಿಸಕಂತ ವ್ಯವಸ್ಥೆಯನ್ನು ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ಈಗ ಕೆಲವೊಂದಿಷ್ಟು ವಾಟ್ಸ್ಆಪ್ ಗ್ರೂಪ್ ಗೆ ತಲುಪಿಸ್ತಕ್ಕಂತ ಕೆಲಸ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಲಾರ್ಜ್ ಸ್ಕೇಲ್ ಒಟ್ಟಾರೆಯಾಗಿ ಇನ್ನೂ ಜಾಸ್ತಿ ಮಾಡಬೇಕಾಗಿದೆ, ಮಾಡ್ತಾ ಇದ್ದಾರೆ. ಇದು ವಾತಾವರಣದಲ್ಲಿ ಆಗಿರ್ತಕ್ಕಂತ ಏರುಪೇರುಗಳು ಅನಿಶ್ಚಿತತೆ ಅಂತ ಹೇಳ್ತೀರಾ, ಇಲ್ಲ ವೈಜ್ಞಾನಿಕವಾಗಿ ಹೀಗೆ ಆಗುತ್ತೆ ಅಂತ ಹೇಳ್ತೀರಾ ಸರ್? ಇದರೊಳಗಡೆ ಎರಡು ರೀತಿ ಹೇಳಬಹುದು. ಇದರೊಳಗಡೆ ಅನಿಶ್ಚಿತ ಅನಿಶ್ಚಿತತೆ ಅಂತಕ್ಕಂಥದ್ದು ಏನ್ ಹೇಳಿದ್ರಲ್ಲ ನೀವು, ಅದು 100% ನಿಜ ಅಂತ ಯಾವುದನ್ನು ಅಂದ್ರೆ ಹೀಗೆ ಅಂತ ಹೇಳಕ್ಕಾಗೋದಿಲ್ಲ. ಅಂದ್ರ ಹವಾಮಾನ ಹೇಗಂದ್ರೆ ಗಾಳಿ, ಇವಾಗ ಒಂದು ಸೂತ್ರವಿಲ್ಲದ ಗಾಳಿಪಟ ಹೇಗೆ ಹಾರತ್ತೆ ಅಲ್ಲ ಅದೇ ರೀತಿ ಗಾಳಿ ಮತ್ತು ಹವಾಮಾನ. ಬಟ್ ಇದಕ್ಕೆ ಒಂದು ಸೂತ್ರ ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಎಲ್ಲಾ ವಿದ್ಯಮಾನಗಳಿಗೆ ತನ್ನದೇ ಆದ ಒಂದು ನಿಯಮ ಇರುತ್ತೆ. ಆದ್ರೆ ನಾವು ನಮ್ಮ ಲೊಕೇಶನ್ ಅಥವಾ ನಮ್ಮ ರೀಸನ್ ಗೂ ಒಟ್ಟಾರೆಯಾಗಿ ಒಂದು ಚಿಕ್ಕ ವಲಯಕ್ಕೆ ನೋಡಿದಾಗ ಅದರ ಒಂದು ಪರಿಣಾಮ ಬಹಳಷ್ಟು ಚಿಕ್ಕದಾಗಿರುತ್ತೆ. ಪರಿಣಾಮದ ಅಂದ್ರೆ ಅದು ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮುಂಗಾರು ಮಾರುತಗಳು ಬರ್ತಿದಾವೆ, ಒಟ್ಟಾರೆಯಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಮಳೆ ಅಂತ ಹೇಳಿರ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ದಕ್ಷಿಣ ಕರ್ನಾಟಕ ಅಥವಾ ಈ ಭಾಗದಲ್ಲಿ ಮಳೆ ಅಂತ ಹೇಳಿದ್ದಾಗೂ ಫಾರ್ ಎಕ್ಸಾಂಪಲ್ ಭದ್ರಾವತಿ ಶಿವಮೊಗ್ಗದಾಗ ಕಮ್ಮಿ ಮಳೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇದರೊಳಗಡೆ ಒಟ್ಟಾರೆ ಎಲ್ಲಾ ಕಡೆ ಉತ್ತಮ ಮಳೆ ಆಗಿ ನಮ್ಮ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಕಮ್ಮಿ ಮಳೆ ಆಗ್ಬಹುದು. ಈ ರೀತಿ ಅಂತಕ್ಕಂತ ಅನಿಶ್ಚಿತತೆ ಅಲ್ಲಿ ಯಾಕಾಗ್ಲಿಲ್ಲ ಅಂದ್ರೆ ಸಾಕಷ್ಟು ಬೇರೆ ಪರಿಣಾಮಗಳು ಇರ್ತವೆ. ಅಂದ್ರೆ ಇಂತಹ ಒಂದು ವಿದ್ಯಮಾನಗಳು ಆಗ್ತಾ ಇರ್ತವೆ. ಕೊನೆಯದಾಗಿ ಈಗ ಸಕಾರಾತ್ಮಕವಾಗಿ ನಮ್ಮ ರೈತರಿಗೆ ಧೈರ್ಯ ತುಂಬುವ ಒಂದು ವಿಚಾರದಲ್ಲಿ ಈ ವರ್ಷದ ಒಟ್ಟಾರೆ ಮಳೆಯ ಒಂದು ಪ್ರಮಾಣ ಮತ್ತೆ ಮಳೆ ಯಾವ ರೀತಿಯಿಂದ ಇರುತ್ತೆ ಅಂತ ಹೇಳ್ತೀರಾ? ನಾನು ಅವಾಗ್ಲೇ ಹೇಳಿದಂಗೆ ಈ ವರ್ಷದ ಮುಂಗಾರು 105% ಅಂತ ಹೇಳಿ, ವಾಡಿಕೆಗಿಂತ 105% ಅಂತ ಹೇಳಿದ್ದಾರೆ. ಇದು ಮೇ ತಿಂಗಳ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಕೊಟ್ಟಿರ್ತಕ್ಕಂಥ ಮುನ್ಸೂಚನೆ. ಇದಲ್ಲದೆ ನಾಳೆ ದಿನ ಅಥವಾ ಮೇ 2 ಪ್ರತಿ ವರ್ಷ ಕೊಡ್ತಿದ್ದಾರೆ. ಇದರ ಅಪ್ಡೇಟೆಡ್ ವರ್ಷನ್ ಇವತ್ತು ಸಾಯಂಕಾಲ ಮತ್ತು ಇಲ್ಲ ನಾಳೆ ಹೊಸ ನವೀಕರಿಸಿದ ಒಂದು ಮುನ್ಸೂಚನೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಭಾರತ ಹವಾಮಾನ ಇಲಾಖೆಯವರು. ಇದರೊಳಗಡೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ವರ್ಷದ ಮುಂಗಾರು ವಾಡಿಕೆಗಿಂತ ಉತ್ತಮ ಮಳೆ ಆಗ್ತಕ್ಕಂತ ಸಾಧ್ಯತೆ ಇದೆ ಅಂತ. ಇಂತಹ ಒಂದು ಮುಂಗಾರು ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನು ಯಾರು ತೆಂಗು ಅಡಿಕೆ ಮುಂತಾದ ಯಾರು ಸೋಯಿಂಗ್ ಅಥವಾ ಪ್ಲಾಂಟೇಶನ್ ತಗೋತಿರ್ತಾರಲ್ಲ ಅಂತಹ ಒಂದು ರೈತರಿಗೆ ಅದು ಉತ್ತಮವಾದಂತಹ ಹವಾಮಾನ. ಯಾಕಂದ್ರೆ ಮುಂದಿನ ಒಂದು ಸಮ್ಮರ್ ಬರ್ತಕ್ಕಂತ ಬೇಸಿಗೆಯಲ್ಲಿ ನೀರಿನ ಒಂದು ಪ್ರಮಾಣ ಕಮ್ಮಿ ಬೀಳದೇ ಇರಬಹುದು, ಉತ್ತಮ ಮಳೆ ಆಗ್ತಕ್ಕಂತ ಒಂದು ಸಂಭವ ಈ ವರ್ಷ ಜಾಸ್ತಿ ಇದೆ. ಹೆಚ್ಚಿನ ಒಂದು ಮಾಹಿತಿ ನಮ್ಮ ರೈತರು ನಿಮ್ಮಿಂದ ಈ ವಿಚಾರ ಕುರಿತು, ಹವಾಮಾನ ವಿಚಾರ ಕುರಿತು ಅಥವಾ ಮಳೆಯ ಒಂದು ವಿಚಾರ ಕುರಿತು ತಿಳಿದುಕೊಳ್ಳುವುದಾದರೆ ನಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಖಂಡಿತ ಸರ್, ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 8296424947. ಧನ್ಯವಾದ ಸರ್. ಇದುವರೆಗೆ ತಾವು ಈ ಒಂದು ಕೃಷಿ ಹವಾಮಾನ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಯಾವ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದೆ, ಇದು ರೈತೋಪ ಯೋಗಿಯಾಗಿ ರೈತರ ಒಂದು ಸೇವೆಯಲ್ಲಿ ಇದು ಸೇವೆ ಮಾಡ್ತಾ ಇದೆ ಅಂತ ಅನ್ನೋದನ್ನ ಹವಾಮಾನ ಕುರಿತು ತಾವು ಸಂಪೂರ್ಣ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಸಂದರ್ಶನ ರೂಪದಲ್ಲಿ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ, ಕೇವಲ ಭದ್ರಾವತಿ ಮಾತ್ರ ಅಲ್ಲ ಸುತ್ತಮುತ್ತಲಿನ 5 ಪ್ರಸಾರ ಆಗ್ತಕ್ಕಂತಹ ಈ 5 ತಲುಪುವಂತಹ ಏಕೈಕ ಮಾಧ್ಯಮ ಅಂತ ನಾವು ಹೇಳ್ಬಹುದು, ಮಧ್ಯ ಕರ್ನಾಟಕದ ಮಾಧ್ಯಮ ಅಂತ ಹೇಳ್ಬಹುದು. ಈ ಒಂದು ಮಾಧ್ಯಮದ ಮೂಲಕ ತಾವು ಮಾಹಿತಿ ನೀಡಿದಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್ ತಮಗೂ ಕೂಡ. ಈ ಒಂದು ಭದ್ರಾವತಿ ರೇಡಿಯೋ ಕೇಂದ್ರದಿಂದ ರೈತರಿಗೆ ಮಾಹಿತಿಯನ್ನು ತಲ್ಸಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀರಿ, ಧನ್ಯವಾದಗಳು ಸರ್. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಲೆ ಇರುವಕ್ಕಿಯ ಶಿವಮೊಗ್ಗದ ಕೃಷಿ ಹವಾಮಾನ ಕೇಂದ್ರದಲ್ಲಿ ಕೃಷಿ ಹವಾಮಾನ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಮಹೇಶ್ ಹರೋಲಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ. ಮುಂದೆ